ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಯ ಇದೀಗ 5:30:20 ಸೆಕೆಂಡ್ಗಳು. ಆಕಾಶವಾಣಿ ಚಿತ್ರಗೀತೆಗಳು. ದೇವತಾ ಮನುಷ್ಯ ಚಿತ್ರದ ಹಾಡು ವಾಣಿ ಜೇರಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿದೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಸೊಗಸಾದ ಸಂಜೆ, ಈ ಸೊಗಸಾದ ಸಂಜೆ, ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಎಂದೆಂದು ಜೊತೆಯಿರುವ ಬಯಕೆ ಇಂದು ಏಕೆ? ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಎಂದೆಂದು ಜೊತೆಯಿರುವ ಬಯಕೆ ಇಂದು ಏಕೆ? ಈ ಸೊಗಸಾದ ಸಂಜೆ. ಮಲ್ಲೆಯು ಮುಡಿದ ಮಲ್ಲಿಗೆ ಹೂ ಪ್ರೇಮದ ಗೀತೆ ಹಾಡಿದೆ ಇಂಪಾಗಿ, ಕಂಪನ್ನು ಚೆಲ್ಲಿದೆ ಹಿತವಾಗಿ. ನಲ್ಲನೆ ನುಡಿಯೋ ಕೊಳಲಿನ ದನಿಯೋ ಕಾಲಿನೆ ನಾನು ಕೇಳುತ್ತ ಬೆರಗಾಗಿ, ಸಂತೋಷ ತುಂಬಿತು ತಾನಾಗಿ. ನಲ್ಲೆಯ ಮಾತುಗಳೆಲ್ಲ ಈ ಸೊಗಸಾದ ಸಂಜೆ, ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಎಂದೆಂದೂ ಜೊತೆಯಿರುವ ಬಯಕೆ ಇಂದು ಏಕೆ? ಈ ಸೊಗಸಾದ ಸಂಜೆ. ನಿನ್ನ ಮಾತನ್ನು ಕೇಳಿ ಹಾರಿದೆ ಓ ಜಾಣೆ, ನಿನ್ನಂತೆ ಯಾರನ್ನು ನಾ ಕಾಣೆ. ಬಾಳಲಿ ಸರಸ ಹೊತ್ತಿನ ಕಳಶ ಪ್ರೇಮವು ತುಂಬಿರುವಾಗ, ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಎಂದೆಂದು ಜೊತೆಯಿರುವ ಬಯಕೆ ಇಂದು ಏಕೆ? ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಎಂದೆಂದು ಜೊತೆಯಿರುವ ಬಯಕೆ ಇಂದು ಏಕೆ? ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಜಯರಾಮ್ ಅವರ ಕಂಠದಲ್ಲಿ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಗೀತ ರಚನೆಯದು, ಸಂಗೀತ ಟಿ ಜಿ ಲಿಂಗಪ್ಪ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಪ್ರೇಮಲೋಕ ಚಿತ್ರದ ಹಾಡು. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ನೀಡಿದ್ದಾರೆ ಹಂಸಲೇಖ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಎಲ್ಲವೇನು. ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕದಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲವೇನು. Thank you. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ. ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೆ ನಾ. ಚಿಲುಬೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ಚಿಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದುವರೆಗೂ ಪ್ರಸಾರವಾದ ಈ ಒಂದು ಹಾಡನ್ನ ಸುಪ್ರಭಾತ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಈ ಒಂದು ಗೀತೆಗೆ ದನಿಯಾಗಿದ್ದವರು ಚಿತ್ರ. ಗೀತೆಯನ್ನ ಬರೆದಿದ್ದವರು ಚಿ ಉದಯ ಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಗೋರಿ ಮೊದಲಿಗೆ ಕಂಡಾಗ ಬಾಳಿನ ನೌಕೆ ತೇಲಿತು ಸರಾಗ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಳಿನ ನೌಕೆ ತೇಲಿತು ಸರಾಗ ತಂದಾನಿ ತಂದಾನ ತಂದಾನಿ ತಂದಾನ ತಂದಾನಿ ತಂದಾನ ತಂದಾನಿ ತಂದಾನ ಪ್ರೇಮ ಪರಾಗ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಳಿನ ನಲ್ಕೆ ತೇಲಿತು ಸರಾಗ. ವಿಷ್ಣು ಮತ್ತು ಸಿ ಕೆ ರಮಾ ಅವರ ಕಂಠದಲ್ಲಿ ಬಾಳನೌಕೆ ಚಿತ್ರದ ಹಾಡು, ದೊಡ್ಡರಂಗೇಗೌಡ ಅವರ ಗೀತ ರಚನೆ ಇದು, ಸಂಗೀತ ಕೆಪಿ ಸುಖದೇವ್. ಹರಿದಾಡಿ ಕನಸಲು ಮಾತಾಡಿ ಅರಿತೆನು ಮನಸಾರಿ ಹೃದಯವನ ನೀಡಿ ಹರೆಯವೆ ಹರಿದಾಡಿ ಕನಸಲು ಮಾತಾಡಿ ಅರಿತೆನು ಮನಸಾರಿ ಹೃದಯವನ ನೀಡಿ ಆಸೆ ಹೀಗೆ ಹೋಗಿ ಕಂಡೆ ಪ್ರೇಮ ಪರಾಗ ಆಸೆ ಹೀಗೆ ಹೋಗಿ ಕಂಡೆ ಪ್ರೇಮ ಪರಾಗ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಳಿನ ನಲ್ಕೆ ತೇಲಿತು ಸರಾಗ. ಕಲಿತಾಗ ಬಯಕೆಯು ನೂರಾಗಿ ಅಣ್ಣ ಕಂಡಿರೋ ಮಾಂಚ ಮಿಲನವೇ ಮುಂದಾಗಿ ಮೈ ಮರೆತು ಕಲಿತಾಗ ಬಯಕೆಯು ನೂರಾಗಿ ಅಣ್ಣ ಕಂಡಿರೋ ಮಾಂಚ ಮಿಲನವೇ ಮುಂದಾಗಿ ಸ್ನೇಹವ ಮೀರಿ ಮೋಹವ ಸಾರಿ ದಾಹವ ನೀಗಿ ನಂಟನು ತೋರಿ ಕಂಡಾಗ ಮಾಡಿನ ನಲ್ಕೆ ತೇಲಿದ್ದು ಸರಗ ಪ್ರೀತಿಯ ಪರಿ ಮೊದಲಿಗೆ ಕಂಡಾಗ ಬಾಳಿನ ನಲ್ಕೆ ತೇಲಿದ್ದು ಸರಗ ಮೊದಲಿಗೆ ಕಂಡ ಹಾಡಿನ ನಲ್ಕೆ ತೇಲಿದ್ದು ಸರಗ ಚಿತ್ರಗೀತೆಗಳನ್ನು ಇದುವರೆಗೂ ಆಲಿಸಿದಿರಿ. ಆಕಾಶವಾಣಿ ಸಮಯ ಇದೀಗ 6 ಗಂಟೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30ಕ್ಕೆ ರಸವಾರ್ತೆ, 6:51ಕ್ಕೆ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7 ಗಂಟೆಗೆ ಕಾರ್ಯಕ್ರಮ ಕೃಷಿರಂಗ, ದ್ರಾಕ್ಷಿ ಮತ್ತು ದಾಳಿಂಬೆ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಬಿಎನ್ ಸಚಿನ್ ಅವರು. ಚಿತ್ರಗೀತೆಗಳು 7:45ಕ್ಕೆ, 9:05ಕ್ಕೆ ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಡಾಕ್ಟರ್ ಗುರುಲಿಂಗ ಕಾಪ್ಸೆ, ಇವರೊಂದಿಗೆ ಡಾಕ್ಟರ್ ಬಸು ಬೇವಿನಗಿಡತ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ಜನಪದ ಕಲೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಜನಪದ ವೈವಿಧ್ಯ ಮೂಡಿಬರಲಿದೆ. ಪ್ರಸ್ತುತಿ ಆರ್ ಬಸವರಾಜ್. 11 ಗಂಟೆಗೆ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಗ್ಗೆ 6:05ಕ್ಕೆ ಚಿಂತನ, ಬಿ ಸೀತಾರಾಮ್ ಭಟ್ ಅವರಿಂದ. ಮಂಗಳೂರು ಕೇಂದ್ರದ ಕೊಡುಗೆ ಇದು. ಶುಭೋದಯ ಕರ್ನಾಟಕ 6:20ಕ್ಕೆ, ರೈತರಿಗೆ ಸಲಹೆ 6:45ಕ್ಕೆ, 6:50ಕ್ಕೆ ವನ ಮಹೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. 7:15ಕ್ಕೆ ಭಾವಗೀತೆಗಳು. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ.